ಕೊಕ್ಕೋ ಕಸಿ ಗಿಡಗಳನ್ನು ಕೊಡ್ತಾ ಇದ್ದೇವೆ, ಅಥವಾ ರೈತರೇ ನಾವೇ ಗಿಡಗಳು ಮಾಡ್ಕೊಳ್ತೀವಿ ಅಂತ ಆದ್ರೆ ಕೊಕ್ಕೋ ಹಣ್ಣುಗಳನ್ನು ಸಹ ನಾವು ರೈತರಿಗೆ ಕೊಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಇಲ್ಲಿ ನಾವು ಏಪ್ರಿಲ್ ಮೇ ಟೈಮಿಂದ ನಾವು ಕೊಕ್ಕೋ ಕೋಡುಗಳನ್ನು ರೈತರಿಗೆ ಕೊಡ್ತೇವೆ. ಇಲ್ಲಾಂದ್ರೆ ಕೊಕ್ಕೋ ಕೋಡುಗಳು ಇನ್ನು ರೈತರಿಗೆ ಕೊಟ್ಟು ಉಳಿದ್ರೆ ಅವುಗಳಿಂದ ನಾವು ಗಿಡಗಳನ್ನು ತಯಾರಿಸಿ, ಸಸಿ ಗಿಡಗಳು ಮತ್ತೆ ಕಸಿ ಗಿಡಗಳನ್ನು ತಯಾರಿಸಿ ಅವುಗಳನ್ನು ಸಹ ನಾವು ರೈತರಿಗೆ ಕೊಡ್ತಾ ಇದ್ದೇವೆ. ಬಹಳ ಸಂತೋಷ ಡಾಕ್ಟರ್ ನಾಗರಾಜ್ ಅವರೇ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ ಬೆಳೆಯ ಒಂದು ಪ್ರಾಮುಖ್ಯತೆ ಏನು, ಹಾಗೂ ಲಭ್ಯ ಇರುವಂತಹ ಕೊಕ್ಕೋ ತಳಿಗಳು ಏನೇನು, ಹಾಗೂ ಇದರಲ್ಲಿ ಒಂದು ನಿರ್ವಹಣಾ ಕ್ರಮಗಳನ್ನ ಯಾವ ರೀತಿ ನಮ್ಮ ರೈತರು ಮಾಡಬೇಕಾಗ್ತದೆ, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ ಕೃಷಿ ಈ ಕುರಿತು ಡಾಕ್ಟರ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 33,000-47,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 33,000-40,500 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 26,000-27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 6,500-9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000-26,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 15,000-20,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,350-5,250 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಲ್ಗೆ 3,800-4,200 ರೂಪಾಯಿಗಳು, ಐಆರ್ 8 ಕ್ವಿಂಟಲ್ಗೆ 3,350-4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 2,400-2,650 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,000-4,800 ರೂಪಾಯಿಗಳು, ಕೆಂಪು ಕ್ವಿಂಟಲ್ಗೆ 4,200-4,600 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 4,200-4,900 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 18,500-30,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಲ್ಗೆ 18,000-61,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 3,500-4,500 ರೂಪಾಯಿಗಳು, ಕದಳಿ ಕ್ವಿಂಟಲ್ಗೆ 5,000-6,500 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 4,000-5,500 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 4,000-6,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕೇಳುವರೆ, ಇದೀಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೋಪಾಲದಾಸರ ಒಂದು ಕೀರ್ತನೆ, ಪಾರ್ವತಿ ಪಾಲಿಸೆನ್ನ. ಪಾರ್ವತಿ ಪಾಲಿಸೆನ್ನ, ಪಾರ್ವತಿ ಪಾಲಿಸೆನ್ನ, ಮಾನಿನಿರನ್ನೇ ಪಾರ್ವತಿ ಪಾಲಿಸೆನ್ನ, ಮಾನಿನಿರನ್ನೇ ಸುರಜನ ವಂದಿತೆ ಸುರಪತಿ ಗಜಮುಖ ಮೂರುತಿ ಮಾತೆ, ಪಾರ್ವತಿ ಪಾಲಿಸೆನ್ನ. ಪಾರ್ವತಿ ಮನದಭಿಮಾನಿಯೇ ನೆನೆವೆನೆ ನಿನ್ನನು, ಮನದಭಿಮಾನಿಯೇ ನೆನೆವೆನೆ ನಿನ್ನನು, ಕನಿಕರಿಸೆನ್ನನು ಅಂಬುಜಪಾಣಿ, ಕನಿಕರಿಸೆನ್ನನು ಅಂಬುಜಪಾಣಿ, ಪಾರ್ವತಿ ಪಾಲಿಸೆನ್ನ ಮಾನಿನಿರನ್ನೇ, ಪಾರ್ವತಿ ಪಾಲಿಸೆನ್ನ. ಮಂಗಳೇ ಮೃಡನಂತರಂಗಳೇ, ಮಂಗಳೇ ಮೃಡನಂತರಂಗಳೇ, ಹರಿಪದ ಭೃಂಗಳೆ ತುಂಗಳೆ ಪನ್ನಗವೇಣಿ, ಸುರಪತಿ ಗಜಮುಖ ಮೂರುತಿ ಮಾತೆ, ಪಾರ್ವತಿ ಪಾಲಿಸೆನ್ನ ಮಾನಿನಿರನ್ನೇ, ಪಾರ್ವತಿ ಪಾಲಿಸೆನ್ನಾ.